ಕಾಲು ನೋಡಿ ನಿರ್ದಯನಾದನೆ ಶ್ರೀ ಮುರಯ ಮರ್ದನ ನಿಲ್ಲೋಳು ಹಾಹಾ ನಿರ್ದಯನಾದನೆ ಶ್ರೀ ಮುರ ಮರ್ದನ ನಿಲ್ಲೋಳು ಹಾಹಾ ದುರ್ದೆಸೆ ಇದು ಬಲವನು ಮರ್ದಿಸಿದನು ಧನುಜ ಪಟು ಭಟ ಕಂಡನ ಸಮರದಿ ದಿಟದಲ್ಲಿ ವಧಿಸಿದೆ ಅಡುಕದೆ ಪಟು ಭಟ ಕಂಡನ ಸಮರದಿ ದಿಟದಲ್ಲಿ ವಧಿಸಿದೆ ಅಡುಕದೆ ಕಠಿಣರು ಭೀಷ್ಮದ್ರೋಣರ ಹಠ ಗೆಡಿತು ತಗಿಲ್ದೆ ನಿರ್ದಯನಾದನೆ ಶ್ರೀ ಮುರ ಮರ್ದನ ಕೌಂತೆಯೇನಿ ಜಾನನ ಹೃದಯ ಹುಲು ಪೃಥ್ವಿ ಗುರುಳಿದಲಿಂದ್ರ ಭವ ಕರ್ಪುರ ನೋಡು ಧುರ ತೊದಗಿದ ಚಿತ್ತ ವಿಗು ಮಹಾದೇವಾ ರಾಲಿ ಪೂಜಲೆ ಕಾಲ ಕಾಲ ಸರ್ವೇಶ ಇನ್ನು ಮತಹೀನ ಧನುಜ ಕೇಳು ಸುಳ್ಳು ಎಲ್ಲಿರ್ಪೆಯೋ ಎನ್ನೊಡೆಯನೆ ನಲ್ಲೆಯರೆ ಮೊಳು ಮೃದು ತರ ಎಲ್ಲಿರ್ಪೆಯೋ ಎಮ್ಮೊಡೆಯನೆ ನಲ್ಲೆ ಯಾರೆ ಮೊಳು ಮೃದು ತರ ಸೊಲ್ಲನನುಗ್ರಹಿ ಪಡೆರಿ ಪುದಲ್ಲಣ ಬಾರಿತ ಫುಲ್ಲಾಂಬ ಕೈಯಮ್ಮಯ ಮನ ತಲ್ಲಣಿಸುವುದೈ ಮನದಲ್ಲಿ ವಲ್ಲಭಗಿನ್ನೇಲ್ ಗತಿ ಸುಲ್ಲಲಿತನೆ ನುಡಿಯೈ ಸುಲ್ಲಲಿತನೆ ನುಡಿಯೈ ಎಲ್ಲಿ ಪೇಯೋ ಮಧುಸೂದನ ಸಕಲಂತರ್ಯಾಮಿ ಮಿತ್ರ ಕೋಟಿ ಪ್ರಭಾನ್ವಿತ

ಸಾರಾ